ರೂಪಾಯಿ ಪ್ರೋತ್ಸಾಹಧನ ನೀಡುವಂತೆ ರಾಜ್ಯ ರೈತ ಸಂಘಟನೆ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಶಿವಕುಮಾರ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೆ. ಆಕಾಶವಾಣಿ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೇ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರಾದ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಇಲಾಖೆಯ ಶ್ರೀ ಶಿವಕುಮಾರ್ ಅವರು. ನಮ್ಮ ಎಲ್ಲ ಕೇಳುಗರ ಪರವಾಗಿ ಶ್ರೀ ಶಿವಕುಮಾರ್ ಅವರಿಗೆ ನಮಸ್ಕಾರ, ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಓಕೆ ಸರ್, ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ಫೋನ್ ಸಂಖ್ಯೆ ಇರುತ್ತೇವೆ 2237047477. ಈಗ ಸ್ವಲ್ಪ ಲೈನಲ್ಲಿರಿ, ಈಗಾಗಲೇ ಮಾಹಿತಿ ಕೊಡ್ತೇವೆ. ನಿಮ್ಗೆ ನಂಬರ್ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾವು ಅವರು ಸಲುವಾಗಿ ಹೇಳಬೇಕಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇವೆ. 2226392727 ಈ ನಮ್ಮ ಕೇಳಿ 2226392727 ಬೆಂಗಳೂರಿನ ಎಸ್ ಟಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಇರುತ್ತೆ. ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ಒಬ್ರು ಈಗಾಗಲೇ ಲೈನಲ್ಲಿದ್ದಾರೆ. ಹಲೋ ಸರ್, ಹೆಸರೇಳಿ ಸರ್, ಎಲ್ಲಿಂದ? ಹೆಸರೇಳಿ. ಹಲೋ, ಡಾಕ್ಟರ್ ಶಿವಕುಮಾರ್ ಸರ್ ಅವರ. ಈಗ ಈ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನು ಮತ್ತು ಇದ್ರ ಉದ್ದೇಶ ಏನು, ನಮ್ಮ ರೈತರಿಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಎಸ್, ಈ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಏನು ಯೋಜನೆಗಳು ಕೃಷಿ ಇಲಾಖೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಕೃಷಿ ಯಾಂತ್ರೀಕರಣ ಅಂದರೆ ಈ ಕೃಷಿಯಲ್ಲಿ ಕಾರ್ಮಿಕರ ಒಂದು ಸಮಸ್ಯೆಯನ್ನು ನೀಗಿಸಲು. ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾರ್ಮಿಕರ ಕೊರತೆ ಕಾಡ್ತಾ ಇದೆ ಕೃಷಿಯಲ್ಲಿ. ಅದರ ಬದಲಾಗಿ ನಾವು ಯಂತ್ರೋಪಕರಣಗಳನ್ನು ಪ್ರೋತ್ಸಾಹಿಸಲು, ಕೃಷಿಯಲ್ಲಿ ಹೆಚ್ಚಾಗಿ ಯಂತ್ರೋಪಕರಣ ಬಳಸಲು ನಾವು ಇಲಾಖೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ, ರೈತರಿಗೆ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಕೃಷಿ ಇತ್ತೀಚಿನ ದಿನಗಳಲ್ಲಿ ಶ್ರಮದಾಯಕ ದುಡಿಮೆ ಅಂತ ನಿರ್ಧಾರ ಆಗಿದೆ. ಹಾಗಾಗಿ ಅದಕ್ಕೆ ಬದಲಾಗಿ ಯಂತ್ರೋಪಕರಣಗಳನ್ನು ನಾವು ಉಪಯೋಗ ಮಾಡಿದ್ರೆ ಕಡಿಮೆ ಸಮಯದಲ್ಲಿ ಅಂದರೆ ಬೇಗ ನಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಯಂತ್ರೋಪಕರಣಗಳು ಸಹಾಯ ಮಾಡ್ತವೆ. ಆ ಒಂದು ದೃಷ್ಟಿಯಿಂದ ನಾವು ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ನಾವು ಪ್ರೋತ್ಸಾಹಿಸ್ತಿದ್ದೀವಿ. ಹಾಂ ಹಾಂ ಹಾಂ, ಇದು ಒಂದು ಅಗದಿ ಒಳ್ಳೆಯ ಯೋಜನೆ. ಇದ್ರ ಉದ್ದೇಶನೇ ತೋರಿಸ್ತಾ ಇದೆ, ಯಾಕಂದರೆ ರೈತರಿಗೆ ನೆರವಿಗೆ ಬರಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹೌದು, ಕೃಷಿ ಇಲಾಖೆ ಕೂಡ ಅದೇ ಥರ ಕಾರ್ಯವನ್ನು ಮಾಡ್ತಾ ಇದೆ. ಹಲೋ, ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ಹಾಂ, ನಾ ಹೆಸರು ಹೇಳಿ, ಎಲ್ಲಿಂದ? ಹಾಂ, ಗೊತ್ತಾಯ್ತು. ಹಾಂ, ಪ್ರಶ್ನೆ ಕೇಳಿ. ಹೆಸರು ಹೇಳಿ, ಇದು ಪ್ರಶ್ನೆ ಕೇಳಿ ನಿಮ್ದ. ಸರ್, ಈಗ ತುಂತುರು ಹನಿ ಅಳವಡಿಸ್ಬೇಕಾದ್ರೆ ಎಷ್ಟೆಕರೆ, ಕನಿಷ್ಠ ಎಷ್ಟೆಕರೆ ಇರಬೇಕು ಅಂತ ಒಂದು ಪ್ರಶ್ನೆ. ಹ್ಞೂ, ಅದು ಅದಕ್ಕೂ ಮೊದಲು ಉತ್ತರ ಕೊಡ್ತಾರೆ, ಆಮೇಲೆ ಕೇಳಿ ನಿಮ್ಮ ಪ್ರಶ್ನೆನ. ಎರಡನೇ ಪ್ರಶ್ನೆ ಅದು ಕೊಡ್ತಾರೆ, ನಿಮ್ಗೆ ಉತ್ತರ ಕೊಟ್ಟಮೇಲೆ ನೀವು ಹೇಳಿ ಅದನ್ನು. ಹಾ, ಈಗ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ನಾವು ತುಂತುರು ನೀರಾವರಿ ಅಂತ ತಾವು ಏನು ಹೇಳಿದ್ರಿ, ರೈತ ಜಮೀನು ಹೊಂದಿರಬೇಕು, ಕನಿಷ್ಠ ನಮ್ಮ 1 ಎಕರೆನಿಂದ 5 ಎಕರೆ ತನಕನೂ ಜಮೀನು ಹೊಂದಿದ್ರೆ. ನಾವು ದೊಡ್ಡ ರೈತರಿಗೆ ಸಹಾಯಧನ ಬೇರೆ ಇದೆ, ಸಣ್ಣ ರೈತರಿಗೂ ಸಹಾಯಧನ ಬೇರೆ ಇದೆ. ಈಗ ಸಣ್ಣ ರೈತರಿಗೆ 1-2 ಹೆಕ್ಟರ್ ತನಕ ಏನು ಜಮೀನು ಹೊಂದಿರ್ತಾರೆ ಅವರಿಗೆ ನಾವು 90% ಸಹಾಯಧನದಲ್ಲಿ ನಾವು ಸ್ಪ್ರಿಂಕ್ಲರ್ಗಳನ್ನು ಅಂದರೆ ತುಂತುರು ನೀರಾವರಿ ಯೋಜನೆ ಸಹಾಯಧನವನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಹಲೋ, ಇನ್ನೊಂದು ಪ್ರಶ್ನೆ ಏನು? ಕುಟುಂಬದಲ್ಲಿ ಇಬ್ಬರು ಕೂಡ ಅವಕಾಶ ಉಂಟಾ ಸರ್? ಇಲ್ಲ, ಕುಟುಂಬದಲ್ಲಿ ಅಂದರೆ ನಾವು ಈಗ ರೈತರು ಜಮೀನು ಹೊಂದಿರಬೇಕು, ಒಬ್ಬ ರೈತ ಇದಾರಂದರೆ ಅವರ ಹೆಸರು ಮೇಲೆ ಜಮೀನು ಇರಬೇಕು, ಆ ಜಮೀನು ಇದ್ದರೆ ಅವರು ಇದಕ್ಕೆ ಅರ್ಹತೆ ಹೊಂದಿರ್ತಾರೆ. ಧನ್ಯವಾದಗಳು ಶಿವಕುಮಾರ್. ಜಂಟಿ ನಿರ್ದೇಶಕ ಶಿವಕುಮಾರ್ ಅವರೇ, ಈ ಕೃಷಿ ಯಾಂತ್ರೀಕರಣದ ಪ್ರಮುಖ ಕಾರ್ಯಕ್ರಮಗಳು ಯಾವುದು ನಮ್ಮ ರೈತರಿಗೆ ತಿಳಿಸ್ಕೊಡಿ. ಹಾ, ಈಗ ಕೃಷಿ ಇಲಾಖೆಯಲ್ಲಿ ಈ ಕೃಷಿ ಯಾಂತ್ರೀಕರಣ ಒಂದು ಅಡಿಯಲ್ಲಿ ನಾವು ಕೇಂದ್ರ ಪುರಸ್ಕೃತ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ SMAM ಅಂತ ಅಂತೀವಿ, ಸಬ್ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕ್ಯಾನೈಸೇಷನ್ ಅಂತ, ಅದು ಒಂದು ಯೋಜನೆ. ಅದೇ ರೀತಿ ರಾಜ್ಯ ವಲಯದಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆ ಅಂತ ಇದ್ದೇವೆ. ಇದು ಕೇಂದ್ರ ಪುರಸ್ಕೃತ ಯೋಜನೆ, ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಯೋಜನೆ ಏನಿದೆ ಅದು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ಬರುತ್ತೆ. ಅದಕ್ಕೆ ಪೂರಕವಾಗಿ ನಾವು ರಾಜ್ಯ ವಲಯದಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆ ಅಂತ ಮಾಡಿದ್ವಿ. ಒಟ್ಟಾರೆ ಈ ಯೋಜನೆಗಳ ಉದ್ದೇಶ ಏನಪ್ಪ ಅಂದರೆ ಹೆಚ್ಚು ಜನ ರೈತರಿಗೆ ನಾವು ಕೃಷಿ ಯಂತ್ರೋಪಕರಣ ಪ್ರೋತ್ಸಾಹಿಸಲು ಹೆಚ್ಚಿನ ರೀತಿಯಿಂದ ಸಹಾಯಧನ ನೀಡೋ ಸಲುವಾಗಿ ಈ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ ಸರ್, ನಾನು ಹಾಸನ್ ಡಿಸ್ಟಿಕ್ ದುರ್ಗದಬಳ್ಳಿ ಅಂತ ಸರ್. ಸ್ವಾಮಿನಾಥ್ ಕೇಳಿ, ಸ್ವಾಮಿನಾಥ್ ಅವರೇ ಪ್ರಶ್ನೆ ಕೇಳಿ. ಸರ್, ಇದು ಈಗ ರೈತರಿಗೆ ಟ್ಯಾಕ್ಟರ್ ಎಲ್ಲ ಸಬ್ಸಿಡಿಲಿ ಇದೆಯಾ ಸರ್? ಈಗ ತಾವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಕೃಷಿ ಯಂತ್ರೋಪಕರಣಗಳಲ್ಲಿ ನಾವು ಬಿತ್ತನೆಗೆ ಅನುಕೂಲವಾಗುವಂಥ ಯಂತ್ರೋಪಕರಣಗಳಿಂದ ಹಿಡಿದು ಕೊಯ್ಲೋತ್ತರವರೆಗೆ ಅಂದರೆ ಹಾರ್ವೆಸ್ಟ್ ಆಗೋ ತನಕ ಎಲ್ಲ ಒಂದು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಕೃಷಿ ಯಂತ್ರೋಪಕರಣಗಳನ್ನು ನಾವು ಕೊಡ್ತಾ ಇದ್ದೀವಿ ಇಲಾಖೆಯಿಂದ ಸಹಾಯಧನದಲ್ಲಿ. ತಾವು ಕೇಳ್ದಂಗೆ ಟ್ರ್ಯಾಕ್ಟರ್ ಸಹಿತ ನಾವು ನಮ್ಮ ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಅದು 45 HP ಟ್ರ್ಯಾಕ್ಟರ್ಗಿಂತ ಹೆಚ್ಚಿನ ಸಾಮರ್ಥ್ಯ ಇರುವಂಥ ಟ್ರ್ಯಾಕ್ಟರ್ಗಳಿಗೆ ನಾವು ಸಹಾಯಧನದಲ್ಲಿ ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಈಗ ಟ್ರ್ಯಾಕ್ಟರ್ ತಗೊಳ್ಕೊಳ್ಳೋಂಥ ರೈತರಿಗೆ ನಾವು ಗರಿಷ್ಠ ಅಂದರೆ ಸಾಮಾನ್ಯ ವರ್ಗದ ರೈತರಿಗೆ 75,000 ಅನುದಾನವನ್ನು ಸಹಾಯಧನ ಕೊಡ್ತೀವಿ. ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ರೈತರಿಗೆ 3 ಲಕ್ಷದವರೆಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಜನರಲ್ಗೆ ಸರ್ 75,000 ಅಷ್ಟೇ? ಹೌದು ಹೌದು. ಸರ್, ಮತ್ತೆ ಈಗ ಒಬ್ಬ ಅಫಿಷಿಯಲ್ ಆಗಿದ್ದು ಅವರು ಕೃಷಿ ಮಾಡ್ತಿದ್ರೆ ಅವರಿಗೆ ಸಬ್ಸಿಡಿ ತಗೊಳ್ಲಿಕ್ಕೆ ಅವಕಾಶ ಇದೆಯಾ? ಅಫಿಷಿಯಲ್ ಆಗಿರ್ತಾರೆ ಅವರಿಗೆ ಸಬ್ಸಿಡಿ. ಹೌದು, ಅಲ್ಲ ಜಮೀನು ಇರುತ್ತೆ ಸರ್, ಈಗ ಅವ್ರ ಹೆಸರಲ್ಲಿ ಇರುತ್ತೆ. ಅದೇ ನೀವು ಗೊತ್ತಾಗಿದೆ ಅವರಿಗೆ. ಈಗ ರೈತ ಅಂತ ಅಂದ ಮೇಲೆ ನಾವು ಅಫಿಷಿಯಲಿ ಅಂತ ನಾವು ನೋಡೋದಿಲ್ಲ. ಈಗ ರೈತ ಅಂತಂದಾಗ ನಾವು ಅರ್ಜಿಗಳಲ್ಲಿ ರೈತ ಅಂತಾನೆ ಪರಿಗಣಿಸ್ತೀವಿ, ಅಲ್ಲ ಅಫಿಷಿಯಲಿ ಅವ್ರ ಪ್ರೊಫೆಷನಲ್ ಅದರ್ ಪ್ರೊಫೆಷನಲ್ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಅವಕಾಶ ಇದೆ ಇದೆ. ರೈತ ಅಂತಂದ್ಮೇಲೆ ನಾವು ಅಫಿಷಿಯಲಿ ಅಂತ ನಾವು ಏನು ಕ್ಯಾಟಗರಿ ಮಾಡಿಲ್ಲ, ರೈತ ಅಂತಂದಾಗ ನಾವು ಇದು ಮಾಡಿ ಸಹಾಯಧನ ಅಥವಾ ಸೌಲಭ್ಯಗಳನ್ನು ಕೊಡ್ತೇವೆ. ಅವರು ಸಹಾಯಧನ ಪಡ್ಕೋಬಹುದು ಪಡ್ಕೋಬಹುದು. ಈಗ ಪ್ರೆಸೆಂಟ್ ಇದೆಯಾ ಸರ್? ಹಾಂ, ಈಗ ಸದ್ಯನೇ ಹೇಳ್ತಿರೋದು ಪ್ರೆಸೆಂಟ್ ನಲ್ಲಿ ಇದೆ, ನಾವು ನೋಡ್ದಂಗೆ ಹೆಚ್ಚಾಗಿ ಈಗ ನೋಡಿ ಅಫಿಷಿಯಲ್ ಇನ್ ದ ಸೆನ್ಸ್ ಶಿಕ್ಷಕರಾಗಿರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಇರ್ಬೋದು, ಬಟ್ ನಾವು ಈಗ ಸಹಾಯಧನ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಯೋಜನೆಗಳು ಏನ್ ಕೊಡ್ತಾ ಇದೀವಿ ಅವರು ರೈತ ಆಗಿರ್ಬೇಕು ಅನ್ನೋ ಒಂದು ಇದ್ರ ಮೇಲೆ ನಾವು ಸವಲತ್ತುಗಳು. ಆಮೇಲೆ ಇನ್ನೊಂದು ಸರ್, ಈಗ ಇವರು ಏನು ಆಫೀಸಿಯಲ್ಲಿ ಇರ್ಬೋದಲ್ಲ, ಇವ್ರ ತಂದೆ ಮತ್ತು ರೈತರಾಗಿರ್ತಾರಲ್ಲ ಅಥವಾ ಇವ್ರ ಮಗನು ಕೂಡ ರೈತ ಆಗಿರ್ಬೋದಲ್ಲ. ಹೌದು, ಸೋ ಹಂಗಾಗಿ ಇಲ್ಲಿ ರೈತ ಅಂತ ತಗೊಂಡಾಗ ನಾವು ಸವಲತ್ತುಗಳನ್ನು ಕೊಡ್ಬೇಕು. ಅದೇ ಅದೇ ಸರ್, ಎರಡನೇ ಪ್ರಶ್ನೆ ಸರ್, ನನ್ನ ಹಾಸನ ಜಿಲ್ಲೆ ಮೆಕ್ಕೆಜೋಳ ತುಂಬಾ ಬಿತ್ತನೆ ಆಗಿದೆ ಸರ್. ಓಕೆ, ಈಗ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗಿದೆ ಸರ್, ಕಾರ್ಮಿಕ ಸಮಸ್ಯೆ ಹೇಳ್ತಿರೋದು ಸರ್. ಹೌದು, ಮತ್ತೆ ಪ್ರಕೃತಿ ಕೂಡ ತೊಂದರೆ ಕೊಡ್ತಾ ಇದೆ ಸರ್. ಓಕೆ, ಮಳೆ ಹಾಗಾಗಿ ಅದಕ್ಕೆ ಈಗ ಇಲಾಖೆ ವತಿಯಿಂದ ಏನಾದ್ರು ಅಂತ ಮೆಕ್ಕೆಜೋಳನ ಹೌದು. ಈಗ ನಾನು ಮೊದಲನಾಗಿ ಹೇಳಿದ್ದೆ ನಿಮಗೆ ವಿವಿಧ ಕೃಷಿ ಚಟುವಟಿಕೆಗಳಲ್ಲಿ ಬೇಕಾಗುವಂತ ಯಂತ್ರೋಪಕರಣ ಕೊಡ್ತಾ ಇದೀವಿ. ಅದೇ ತರ ತಾವು ಏನ್ ಕೇಳಿದ್ರೆ ಮೆಕ್ಕೆಜೋಳ ಇರ್ಬೋದು ಅಥವಾ ಬೇರೆ ಬೆಳೆಗಳು ಇರ್ಬೋದು, ಅವುಗಳನ್ನು ಕಟಾವು ಮಾಡುವಂತ ಯಂತ್ರೋಪಕರಣಗಳು ಬಹಳಷ್ಟು ವಿಧವಾದಂತ ಯಂತ್ರೋಪಕರಣಗಳು ಇದಾವೆ. ಸೊ ಅವು ಎಲ್ಲಗಳನ್ನು ತಾವು ಅರ್ಜಿಗಳನ್ನು ಸಲ್ಲಿಸಿದಾಗ ಮೆಕ್ಕೆಜೋಳ ಕಟಾವು ಯಂತ್ರ ಇರ್ಬೋದು ಬೆಳೆಗಳಿಗೆ, ಮತ್ತೆ ಇನ್ನೊಂದು ವಿವಿಧ ಬೆಳೆಗಳ ಒಕ್ಕಣೆ ಯಂತ್ರಗಳು ಅಂತೂ ಬಂದಿದ್ದಾವೆ. ಅಂದ್ರೆ ಎಲ್ಲಾ ಬೆಳೆಗಳಿಗೆ ಒಕ್ಕಣೆ ಮಾಡುವಂತ ಯಂತ್ರಗಳೂ ಇದಾವೆ, ಮಲ್ಟಿಪರ್ಪೋಸ್ ಹಾರ್ವೆಸ್ಟರ್ಸ್ ಅಂತ ಕರಿತೀವಿ. ಅವುಗಳಿಗೆ ಸಹಿತ ನಾವು ಸಬ್ಸಿಡಿ ಕೊಡೋದ್ರಲ್ಲಿ ಇಲಾಖೆ ನಾವು ಸವಲತ್ತನ್ನು ಕೊಡ್ತಾ ಇದೀವಿ. ಕೃಷಿ ಇಲಾಖೆದಲ್ಲಿ ನಾವು ಕೊಡ್ತಾ ಇದೀವಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಇದು ಈ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇದೆ. ಈಗ ನಾವು ಕೃಷಿ ಯಾಂತ್ರೀಕರಣ ಮತ್ತು ಈ ಒಂದು ಸಂಸ್ಕರಣೆ ಕಾರ್ಯಕ್ರಮದ ಸೌಲಭ್ಯ ಪಡ್ಕೋಬೇಕಂದ್ರೆ ಏನು, ಯಾವ ಕಚೇರಿಗೆ ಸಂಪರ್ಕಿಸಬೇಕು ಮತ್ತು ಏನು ದಾಖಲಾತಿಗಳು ಬೇಕಾಗುತ್ತೆ ಶಿವಕುಮಾರ್ ಅವರೇ? ಈಗ ರೈತರು ಕೃಷಿ ಯಂತ್ರೋಪಕರಣ ಪಡಿಬೇಕಾದರೆ ಅವರು ನಮ್ಮ ಕೃಷಿ ಇಲಾಖೆಯ ಪ್ರತಿ ಹೋಬಳಿಯಲ್ಲಿರುವ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬೇಕು. ಅಲ್ಲಿ ಅವರು ಈ ಸವಲತ್ತನ್ನು ಕೃಷಿ ಯಂತ್ರೋಪಕರಣವನ್ನು ಪಡಿಬೇಕು ಸಹಾಯದಲ್ಲಿ ಅಂದರೆ ಅವರು ದಾಖಲಾತಿಗಳನ್ನು, ವಿವಿಧ ದಾಖಲಾತಿಗಳು, ಅದರಲ್ಲಿ ಮುಖ್ಯವಾಗಿ ಅರ್ಜಿ ಮತ್ತು ಅವರ ಭಾವಚಿತ್ರದ ಒಂದು ಫೋಟೋ, ಅದೇ ಥರ ಪಹಣಿ ಕೊಡಬೇಕು, ಜಮೀನು ಹೊಂದಿದ್ದಕ್ಕೆ ದಾಖಲಾತಿ, ಮತ್ತು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಮತ್ತೆ ಜಾತಿ ಪ್ರಮಾಣ ಪತ್ರ, ಮತ್ತೆ ನೋಡಿವ್ ಸರ್ಟಿಫಿಕೇಟ್ ಅಂತ ಕೊಡಬೇಕಾಗ್ತದೆ. ಅಂದ್ರೆ ಹಾರ್ಟಿಕಲ್ಚರ್ ಅಥವಾ ಮತ್ತು ರೇಷ್ಮೆ ಬೇರೆ ಇಲಾಖೆಯಿಂದ ನಾವು ಈ ಒಂದು ಯಂತ್ರೋಪಕರಣ ಪಡೆದಿಲ್ಲ ಅನ್ನೋ ಒಂದು ನಿರಪೇಕ್ಷಣ ಒಂದು ಪತ್ರವನ್ನು ಸಹಿತ ನಾವು ಕೊಡಬೇಕಾಗ್ತದೆ. ಈ ಎಲ್ಲ ದಾಖಲಾತಿಗಳನ್ನು ಏನದು ಅಂದ್ರೆ ಅವರು ಬೇರೆ ಇಲಾಖೆಯಿಂದ ಸಹಾಯಧನ ಪಡೆದಿರಬಾರ್ದು ಅವರು. ಹೇಳಿ ಸರ್, ಎಲ್ಲಿಂದ? ನಮಸ್ತೆ ರೀ. ನಮಸ್ಕಾರ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಲಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಕೇಳಿ ಹಿರೇಮಠ ಅವರೇ, ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ನಮ್ದು ನನ್ನ ಜಮೀನು ಎರಡೂವರೆ ಎಕರೆ ಅದರ ನನ್ನ ಪಾಲಿಗೆ. ಆಯ್ತ್ರಿ, ಅದರಲ್ಲಿ ಬೋರ್ವೆಲ್ ಹಾಕ್ಬೇಕಾದ್ರೆ ಸಹಾಯ ಸಾಲ ಸೌಲಭ್ಯ ಸಿಗಬಹುದನ್ರಿ? ಈಗ ನೋಡಿ, ಬೋರ್ವೆಲ್ ತಾವು ಕೇಳಿದ್ರಿ, ನೀರಿನ ಮೂಲ ಅಂದ್ರೆ ಬೋರ್ವೆಲ್ ಬೇಕು ಅಂತ ತಾವು ಕೇಳ್ತಾ ಇದ್ರಿ. ಅದು ಕೃಷಿ ಇಲಾಖೆಯಿಂದ ನಾವು ಬೋರ್ವೆಲ್ ಸಲುವಾಗಿ ಯಾವುದೇ ಯೋಜನೆಗಳು ನಮ್ಮಲ್ಲಿ ಇಲ್ಲ. ತಾವು ಈ ಗಂಗಾ ಕಲ್ಯಾಣ ಯೋಜನೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಗಂಗಾ ಕಲ್ಯಾಣ ಯೋಜನೆ ಅಂತಿದೆ, ಅಲ್ಲಿ ಬೋರ್ವೆಲ್ಗಾಗಿ ಸಹಾಯಧನ ಇದೆ. ತಾವು ಅಂತ ಒಂದು ಇಲಾಖೆಗೆ ಸಂಪರ್ಕ ಮಾಡಿ ಬೋರ್ವೆಲ್ ಬಗ್ಗೆ ಕೇಳ್ಬೋದು. ನಾವು ಕೃಷಿ ಇಲಾಖೆಯಿಂದ ಇಲ್ಲ ಇಲ್ಲ, ನೀವು ಗಂಗಾ ಕಲ್ಯಾಣ ಬೋರ್ವೆಲ್ ಹಾಕಂತದ್ದು, ನೀವು ಒಂದು ಬೋರ್ವೆಲ್ ಹಾಕಿ ನೀರಿನ ಮೂಲ ನೀವು ಕಂಡುಕೊಳ್ಬೇಕಾಗ್ತಾ ಇದೆ. ಅದಕ್ಕೆ ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿವಿಧ ಯೋಜನೆಗಳಿದಾವೆ, ಬೋರ್ವೆಲ್ಗ ಕೊರೆಯುವ ಸಲುವಾಗಿ ಯೋಜನೆಗಳಿದಾವೆ, ಅದಕ್ಕೆ ಸಹಾಯಧನ ಕೊಡ್ತಾರೆ. ಬಟ್ ನಾವು ಏನು ಕೊಡೋದು ನಿಮಗೆ ಅಂದರೆ ಸೂಕ್ಷ್ಮ ನೀರಾವರಿ ಅಂದರೆ ಫಾರ್ ತುಂತುರು ನೀರಾವರಿ ಘಟಕಗಳನ್ನು ಅಥವಾ ಡ್ರಿಪ್ ಮತ್ತು ಹನಿ ನೀರಾವರಿಗಳನ್ನು ಕೊಡ್ತೀವಿ. ಈಗ ತಾವು ಜಮೀನು ಇರ್ತದೆ, ಒಂದು ಕೃಷಿ ಹೊಂಡ ಇತ್ತಂದರೆ ನೀರಿನ ಮೂಲ ಇರ್ತದೆ ಆಲ್ರೆಡಿ, ಕೆಲವೊಬ್ಬರ ಹತ್ರ ಬಾವಿ ಇರ್ತದೆ, ಮತ್ತು ಕೆಲವೊಬ್ಬರ ಹತ್ರ ಈ ಬೋರ್ವೆಲ್ ಇರ್ತದೆ. ಅಂಥವ್ರಿಗೆ ಆ ನೀರನ್ನ ಬಳಕೆ ಮಾಡಿಕೊಂಡು ಬೆಳೆಗಳನ್ನ ಬೆಳೆಯ ಸಲುವಾಗಿ ನಾವು ಈ ಸ್ಪ್ರಿಂಕ್ಲರ್ಸ್ ಮತ್ತು ಹನಿ ನೀರಾವರಿ ಡ್ರಿಪ್ ಅನ್ನು ಕೊಡ್ತೀವಿ. ಒಂದು ಸಣ್ಣ ಪ್ರಶ್ನೆ ರೀ, ನಾವು ತುಂತುರು ನೀರಾವರಿ ಅಥವಾ ತುಂತುರು ನೀರಾವರಿ ಮಾಡ್ಬೇಕು ಎಕರೆಗೆ ಎಷ್ಟು ಖರ್ಚು ಬರ್ತದ್ರಿ ಸರ್? ಪ್ಲೀಸ್ ಇದೊಂದು ಆನ್ಸರ್ ಮಾಡ್ಬೇಕು. ಹಾ, ಈಗ ನೋಡಿ, ಒಂದು ಹೆಕ್ಟರ್ಗೆ ನಾನು ಹೇಳ್ತಾ ಇದ್ದೀನಿ, ಒಂದು ಒಂದು ಎರಡೂವರೆ ಎಕರೆ ಇತ್ತಂದ್ರೆ, ಈಗ ಅದು ತುಂತುರು ನೀರಾವರಿ ಘಟಕ ಒಂದು, ಅದರಲ್ಲಿ 30 ಪೈಪ್ಸ್ಗಳು ಬರ್ತವೆ, ನೋಜಲ್ಸ್ ಬರ್ತವೆ. ಅದಕ್ಕೆ ಒಟ್ಟಾರೆ ಒಂದು ಕಾಸ್ಟ್ ಅಂದರೆ ಪ್ರೈಸ್ ಏನಿದೆ, ಬೆಲೆ ಏನಿದೆ ಅಂದರೆ 24,000 ಚಿಲ್ಲರೆ ಇದೆ. ಅದರಲ್ಲಿ ರೈತ 4,000 ಚಿಲ್ಲರೆ ಅಷ್ಟೇ ಕಟ್ಟಬೇಕು. ಅಂದರೆ 90% ಸಹಾಯಧನ ಸಿಗುತ್ತೆ, ಸರ್ಕಾರನೇ ಕೊಡ್ತದೆ. ಬರೀ ರೈತ 10% ಅಷ್ಟೇ ದುಡ್ಡನ್ನು ಕಟ್ಟಬೇಕಾಗ್ತದೆ. ಇಲ್ಲ, ತಾವು ಏನ್ ಮಾಡಿ, ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಭೇಟಿ ಕೊಟ್ಟು ಅಲ್ಲಿ ವಿವಿಧ ಯೋಜನೆಗಳು, ಅದರಲ್ಲಿ ಮುಖ್ಯವಾಗಿ ಸೂಕ್ಷ್ಮ ನೀರಾವರಿ ಬಗ್ಗೆನೇ ತಾವು ಯೋಜನೆಗಳ ಮಾಹಿತಿ ಕೊಡ್ತಾರೆ ಅವರು. ದಾಖಲಾತಿ ಈಗಷ್ಟೇ ನಾನು ಹೇಳಿದೆ, ಇನ್ನೊಂದ್ಸರಿ ನಾನು ಹೇಳ್ತೀನಿ. ಅರ್ಜಿ ಕೊಡಿ, ತಮ್ದು ಒಂದು ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಇದ್ರೆ ಅದು, ಪ್ರಮಾಣ ಪತ್ರ ಪಹಣಿ ಕೊಡಬೇಕು, ಮತ್ತೆ ಬ್ಯಾಂಕ್ ಪಾಸ್ ಬುಕ್ ಕೊಡಬೇಕು, ಈ ದಾಖಲಾತಿಗಳು ಕೊಡಬೇಕಾಗ್ತದೆ. ಆಯ್ತು ರೀ ಹಿರಮಠ ಅವರೇ, ಒಳ್ಳೇದಾಗ್ಲಿ ನಿಮಗೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ ಹೇಳ್ತಾ ರೀ, ಎಲ್ಲಿಂದ? ಹುಬ್ಬಳ್ಳಿ ತಾಲೂಕು ಶಿರಗುಪ್ಪಿನಲ್ಲಿ. ಹೆಸರು? ಚಂದ್ರಶೇಖರ್ ದೇಸಾಯಿ. ಹಾ, ಕೇಳಿ ಚಂದ್ರಶೇಖರ್ ಅವರು ಪ್ರಶ್ನೆ. ಶಿರಗುಪ್ಪಿ ಹುಬ್ಬಳ್ಳಿಯಿಂದ ವ್ಯಾಪ್ತಿಯಿಂದ ಮಾತಾಡ್ತೀನಿ ಸರ್. ಈಗ ಸಿರಿಧಾನ್ಯ ಬೆಳೀಲಿಕ್ಕೆ ಪ್ರೋತ್ಸಾಹ ಐತ್ರಿ ಸರ್ಕಾರದಿಂದ. ಹ್ಮ್, ಅದರ ಸಿರಿಧಾನ್ಯ ಕಟಾವು ಮಾಡುವಂತ ಹಾರ್ವೆಸ್ಟಿಂಗ್ ಮಷಿನ್ ಅಂತ ಸಪರೇಟ್ ಏನ್ರ ಅದಾವ? ಈಗ ತಾವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಕೃಷಿ ಇಲಾಖೆದಲ್ಲಿ ಎಲ್ಲ ಬೆಳೆಗಳಿಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳು ಏನಿದಾವೆ, ಸಿರಿಧಾನ್ಯಗಳನ್ನು ಕಟಾವು ಮಾಡುವ ಯಂತ್ರಗಳು ಸಹಿತ ನಾವು ಸಬ್ಸಿಡಿಯಲ್ಲಿ ಕೊಡ್ತಾ ಈಗ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಕೃಷಿ ಯಾಂತ್ರೀಕರಣದ ಬಗ್ಗೆನೇ ಇದೆ ಚಂದ್ರಶೇಖರ್ ಅವರೇ. ನವಣಿ ಬರದ ಸಣ್ಣ ಕಾಳ ಕರ್ತಾರೆ, ಅದನ್ನ ಹಾರ್ವೆಸ್ಟಿಂಗ್ ಮಷಿನ್ ಸಪರೇಟ್ ಇಲ್ಲ ಸರ್, ಅದಕ್ಕೆ ಏನ್ರ ಮಾಡ್ತಾರೆ? ಈಗ ನೋಡಿ, ಈಗ ಬಹು ಬೆಳೆಗಳ ಒಕ್ಕಣೆ ಯಂತ್ರ ಅಂತಿದೆ, ಅಲ್ಲಿ ನೀವು ಆ ಯಂತ್ರೋಪಕರಣಗಳಲ್ಲಿ ಸ್ವಲ್ಪ ಮಾಡಿಫಿಕೇಶನ್, ಸ್ವಲ್ಪ ಬದಲಾವಣೆ ಇರ್ತದೆ, ಅಂಥವುದ್ರನಿಂದ ಕಟಾವು ಮಾಡ್ತಾ ಇದ್ದಾರೆ. ಈಗ ಭಾಳಷ್ಟು ರೀಪರ್ಸ್ ಅಂತ ಇದ್ದಾವೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೀವು, ಭಾಳಷ್ಟು ಕಟಾವು ಯಂತ್ರಗಳಿದ್ದಾವೆ. ಈಗಾಗಲೇ ರೈತರು ಭಾಳಷ್ಟು ಸೌಲಭ್ಯಗಳನ್ನು ಪಡೆದು ಈ ಸಿರಿಧಾನ್ಯಗಳನ್ನು ಸಹಿತ ಬೆಳೆದು ಕಟಾವು ಮಾಡ್ತಾ ಇದ್ದಾರೆ. ಆ್ಯಂಡ್ ಇವನ್ ನಾನು ಈ ಸಂದರ್ಭ ಹೇಳಿ, ಈಗ ಸಣ್ಣ ಕಾಳಕೈತಲ್ ಸರ್, ಬರದು ಹರ್ತಾ ಇವು ನವಣಿ, ಅವು ಕ್ಲೀನ್ ಆಗಿ ಬರ್ಬೇಕಲ್ ಸರ್, ಅಂತಾವ್ ಯಾವ್ದಾರೆ ಮಷಿನ್ ತಯಾರ ಮಾಡ್ಯಾರ? ಇಲ್ಲ, ಈಗ ನೋಡಿ, ಈಗ ರಾಗಿ ಕಟಾವು ಮಷಿನ್ಸ್ ಇದಾವೆ. ಈಗ ರಾಗಿ ನವಣೆ ರಾಗಿ ಇದು ಆಲ್ಮೋಸ್ಟ್ ಎಲ್ಲಾನು ಸಿಮಿಲರ್ ಬೆಳೆಗಳು. ಸೊ ಅದೇ ತರ ಬೇರೆ ಬೇರೆ ಬೆಳೆ, ಅದಕ್ಕೆ ನಾನು ತಮಗೆ ಹೇಳ್ತಾ ಇದ್ದೀನಿ, ಬಹು ಬೆಳೆಗಳು ಒಕ್ಕಣೆ ಅಂತಾನೆ ಬಂದಿದ್ದಾವೆ. ಸೊ ಇಲಾಖೆ ಅವುಗಳನ್ನು ಕೊಡ್ತಾ ಇದ್ದೀವಿ, ಆಮೇಲೆ ಸಂಸ್ಕರಣ ಘಟಕಗಳನ್ನು ಕೊಡ್ತಾ ಇದ್ದೀವಿ ನಾವು. ನೀವು ಆ ಘಟಕಗಳಿಗೆ ಹೋಗಿ ಉಪಕರಣನ ಒಂದ್ಸರಿ ಪರಿಶೀಲಿಸಬಹುದಲ್ಲ ಚಂದ್ರಶೇಖರ್ ಅವರೇ? ನೀವು ಇಲಾಖೆದಲ್ಲಿ ರೈತ ಸಂಪರ್ಕ ಕೇಂದ್ರ ಭೇಟಿ ಕೊಟ್ಟು ಅಲ್ಲಿ ವಿವಿಧ ಯಂತ್ರೋಪಕರಣಗಳ ಒಂದು ಪಟ್ಟಿನೇ ಇದೆ. ಸಂಸ್ಕರಣ ಘಟಕಗಳ, ಹಾ, ಸಂಸ್ಕರಣ ಘಟಕ ಅಂದ್ರೆ ಈಗ ಇತ್ತೀಚಿನ ದಿನದಲ್ಲಿ ತಾವು ಬೆಳೆಯನ್ನು ಬೆಳೆದಿರ್ತೀರಿ, ಆ ಬೆಳೆಗೆ ಮೌಲ್ಯವರ್ಧನೆ ನಾವು ಮಾಡಬೇಕಾಗ್ತದೆ. ಅಂದರೆ ಅದನ್ನು ನಾವು ಸ್ವಲ್ಪ ಸಂಸ್ಕರಣೆ ಮಾಡಿದ್ರೆ ಅದನ್ನು ಹೆಚ್ಚಿನ ಬೆಲೆ ರೈತರಿಗೆ ಬರ್ತದೆ ಮಾರಾಟ ಮಾಡಿದಾಗೆ. ಈಗ ನವಣೆ ಮಾಡಿದಾಗ ಮೇಲೆ ನವಣೆ ಒಂದು ಹೊಟ್ಟು ಅಂದರೆ ಮೇಲೆ ಸಿಪ್ಪೆ ತೆಗೆದಾಗ ನವಣೆ ಬೆಳೆಯನ್ನು ಡೈರೆಕ್ಟಾಗಿ ನಾವು ನವಣೆ ಕಾಳನ್ನು ಉಪಯೋಗಿಸ್ಬೋದು, ಅದಕ್ಕೆ ಮಾರುಕಟ್ಟೆಯಲ್ಲಿ ಸಹಿತ ಅಧಿಕ ಬೆಲೆ ಇರ್ತದೆ. ಸೊ ಹಾಗಾಗಿ ಸಂಸ್ಕರಣೆ ಘಟಕಗಳಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನ ಒಂದು ಪ್ರಶಸ್ತಿ ಒಂದು ಪ್ರಾಮುಖ್ಯತೆಯನ್ನು ನಾವು ಇಲಾಖೆ ಕೊಡ್ತಾ ಇದ್ದೀವಿ. ಅದಾದವು ಅದಷ್ಟು ಸಂಸ್ಕರಣೆ ಘಟಕಗಳು ಬಹಳಷ್ಟು ಎಲ್ಲ ಬೆಳೆಗಳಿಗೆ ಆಲ್ಮೋಸ್ಟ್ ಇದಿದ್ದಾವೆ. ಇವನ್ ನಿಮ್ಗೆ ಇದೇ ಸಂದರ್ಭದಲ್ಲಿ ನಾವು ಹೇಳಬೇಕಾದ್ರೆ ಎಣ್ಣೆ ಗಾಣದ ಎಣ್ಣೆ ಯಂತ್ರಗಳು ಸಹಿತ ಬಂದಿದ್ದಾವೆ. ಅದರಿಂದ ಇದು ಚಂದ್ರಶೇಖರ್ ಅವರಿಗೆ ಮಾಹಿತಿ ಬೇಕಂದ್ರೆ ಕೃಷಿ ಇಲಾಖೆ ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಅವರು ಹೇಳ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಓಕೆ, ಹಾ, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಇದು ಇವತ್ತಿನ ಪ್ರಸಾರದ ವಿಷಯ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ. ನಾವು ಪ್ರಭು ಅರವತ್ತೈದು ಕೇಳ್ರಿ, ಬಿಜಾಪುರ ಜಿಲ್ಲೆ ಚಡ್ಚಾನ್ ಹೋಬಳಿ. ಕೇಳಿ ಪ್ರಭು, ಅವ್ರ ಪ್ರಶ್ನೆ ಕೇಳಿ. ಸರ್, ರೈತರು ಈಗ ಸ್ಪ್ರಿಂಕ್ಲರ್ ಈ ಒಂದು ವರ್ಷ ಆಯ್ತು ಆರ್.ಟಿ.ಜಿ.ಎಸ್ ಮಾಡಿ, ಮೆಟ್ರಲ್ಲೇ ಕೊಟ್ಟೆ ಇಲ್ಲ. ಯಾವ ಇದರಲ್ಲಿ? ಚಡ್ಚಾಣ ರೈತ ಸಂಪರ್ಕ ಕೇಂದ್ರದಲ್ಲ? ಹೌದ್ರಿ. ನೀವು ಒಂದು ಕೆಲಸ ಮಾಡಿ, ಈಗಾಗಲೇ ನಾವು ಬಹುಶಃ ನೀವು ಅರ್ಜಿ ಕೊಟ್ಟಿದ್ರಿ ಅಂತ ಹೇಳ್ತಾ ಇದ್ರಿ ನಮ್ಗೆ. ಸರ್, ರಿಸಿಪ್ಟ್ ಅದಾವ, ಒಂದ್ ವರ್ಷ ಆಯ್ತು, ಇನ್ನ ಬಿಲ್ ಆಗಿಲ್ಲ, ಬಿಲ್ ಕಳಿಸಿವಿ, ಗ್ರಾಂಟ್ ಇಲ್ಲ, ಹಿಂಗಾಗಿ ರೈತರಿಗೆ ಹೊಯ್ದಾಡ್ಲಕ್ಕೆ ಕಟ್ಟಾರ. ಒಂದೇ ಸೌನಿಲ್ಲ ನಮ್ಮಲ್ಲಿ. ಇಲ್ಲ, ತಾವು ಏನ್ ನನಗೆ ಹೇಳ್ತಾ ಇದ್ದೀರಿ, ನನಗೆ ನೀವು ಒಂದು ಕೆಲಸ ಮಾಡಿ, ನಾನು ಈ ಕಾರ್ಯಕ್ರಮ ಆದಮೇಲೆ ನಾಳೆನೆ ಅಥವಾ ನಾನು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಾವು ಇಲಾಖೆಯಿಂದ ಎಲ್ಲ ಅಧಿಕಾರಿಗಳಲ್ಲಿ ಈಗ ನೋಡಿ ಏನಾಗಿರ್ತದೆ, ಅನುದಾನದ ಲಭ್ಯತೆ ಮೇಲೆ ನಾವು ಸಹಾಯಧನ ಕೊಡ್ತೀವಿ. ಒಂದೊಂದು ವರ್ಷ ಯಾವ ರೀತಿ ಆಗ್ತದೆ? ನೀವು ಒಂದು ಕೆಲಸ ಮಾಡಿ, ತಮ್ಮ ಹೆಸರು ನಾನು ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ, ನೀವು ಅಲ್ಲಿ ಚಡ್ಚಣ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಮಾತಾಡಿ. ನಾನು ಅಲ್ಲಿ ದಿವಸ ಹೋಗ್ತೀವಿ, ದಿವಸ ಮಾತಾಡ್ತೀವಿ, ಎಡಿಯವ್ರು ಮಾತಾಡ್ತೀವಿ, ಜೆಡಿಯವ್ರು ಮಾತಾಡಿದೆವು, ಎಲ್ಲರಿಗಾಗಿ ಬಿಲ್ಲೇ ಆಗಿಲ್ಲ, ಬಿಲ್ಲೇ ಆಗಿಲ್ಲ, ಗ್ರಾಂಟ್ ಇಲ್ಲ. ಇಲ್ಲ, ಒಂದು ಕೆಲಸ ಮಾಡಿ, ನಾನು ಈ ಕಾರ್ಯಕ್ರಮದಲ್ಲಿ ತಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ನಾಳೆನೆ ಹೋಗಿ, ನೀವು ಅಲ್ಲಿ ನಾನು ಹೇಳಿರ್ತೀನಿ, ತಮ್ಮ ಹೆಸರು ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9663835 ಈ ಮೊಬೈಲ್ ನಂಬರ್ ನಾನು ನಾಳೆ ಅವರಿಗೆ ಮಾತಾಡಿ ಹೇಳ್ತೀನಿ, ನಿಮಗೂ ನಾನು ನಾಳೆ ಕಾಲ್ ಮಾಡ್ತೀನಿ, ದಯವಿಟ್ಟು ನೀವು ಅಲ್ಲಿ ಹೋಗಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಜಯರಾಮೇಗೌಡ ಅಂತ, ಕೆ.ಆರ್.ಪೇಟೆ ತಾಲೂಕು. ಹೇಳಿಗೌಡ್ರೆ. ಸರ್, ನಾನು ಕೃಷಿ ಜಮೀನು ಹೊಂದಿದ್ದೀನಿ 2.75 ಎಕರೆ. ಅದರಲ್ಲಿ ನಾನು ಈಗ 10 ವರ್ಷದಿಂದ 2011 ರಾಗಿ ಪ್ರಶಸ್ತಿ ತಗೊಂಡು ಚೀನಾ ಎಲ್ಲ ಪ್ರವಾಸ ಹೋಗಿದ್ ಬಂದೆ. ಸರ್ಕಾರನೇ ಕಳ್ಸಿಕೊಟ್ಟಿತ್ತು, ತುಂಬಾ ಸಂತೋಷ. ಈಗ ನಾನು ಅದಕ್ಕೆಲ್ಲ ಈಗ ಪಂಪ್ ಸೆಟ್ ಹಾಕ್ಸ್ಬಿಟ್ಟು, ಅಲ್ಲ ಇದು ಬೋರ್ವೆಲ್ ಹಾಕ್ಸ್ಬಿಟ್ಟು ಒಳ್ಳೆ ನೀರು ಬಂದಿದೆ. ಈಗ ತೆಂಗಿನ ತೋಟ ಮಾಡಿದೀನಿ, ಈಗ 8-10 ಸಾವಿರ ಕಾಯಿ ಬೀಳ್ತಾ ಇದೆ. ಅದಕ್ಕೇನಾದ್ರು ಕೊಬ್ಬರಿ ಶೇಖರಣೆ ಮಾಡೋದಕ್ಕೆ ಏನಾದ್ರು ಇದು ಶೆಡ್ ಎಳಿಯೋದಕ್ಕೆ ಏನಾದ್ರು ಕೊಡ್ತೀರಾ? ಈಗ ತಾವು ಹೇಳದಂಗೆ ತೆಂಗಿನ ಬೆಳೆ ಅದು ತೋಟಗಾರಿಕೆ ಇಲಾಖೆಗೆ ವ್ಯಾಪ್ತಿಗೆ ಬರ್ತದೆ. ನೀವು ಅದಕ್ಕೆ ಶೆಡ್ಡು ಆ ಥರ ಕೇಳ್ತಾ ಇದ್ದೀರಿ, ಅದು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ. ತಾವು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿ ಅಲ್ಲಿ ಬಹುಶಃ ಯಾವುದಾದ್ರೂ ಯೋಜನೆಗಳು ಇರಬಹುದು, ತಾವು ಭೇಟಿ ಕೊಟ್ಟು ವಿಚಾರಿಸ್ಬೋದು. ಆಯ್ತು, ತುಂಬಾ ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ ಸರ್, ಮಹೇಶ್ ಅಂತ. ಕೇಳಿ ಮಹೇಶ್ ಅವ್ರೆ. ಸರ್ ಏನಿಲ್ಲ, ಈ ಇದಕ್ಕೆ ಊರು ಊರು ಯಾವ್ದು ಮಹೇಶ? ಏನ್ ಸರ್ ಊರು? ಗುಂಡ್ಲಪೇಟೆ ತಾಲೂಕು ಶಾನಂತರಳ್ಳಿ ಸರ್. ಹ್ಮ್, ಕೇಳಿ ಪ್ರಶ್ನೆನ ಸರ್. ಈಗ ಇದಕ್ಕೆ ಸಂಪರ್ಕ ಕೇಂದ್ರಕ್ಕೆ ಅರ್ಜಿ ಕೊಡೋದಕ್ಕೆ ಏನಾದ್ರು ಕಾಲಮಿತಿ ಇದೆಯಾ ಅಥವಾ ಯಾವಾಗಲಾದ್ರು ಕೊಡ್ಬೋದಾ? ತಾವು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಕಚೇರಿ ಸಮಯದಲ್ಲಿ ಹೋಗಿ, ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮಗೆ ಯಾವ ರೀತಿ ಸವಲತ್ತುಗಳು ಬೇಕಾಗಿದ್ದಾವೆ ಅದನ್ನು ಹೋಗಿ ಅರ್ಜಿ ಕೊಟ್ಟು ತಾವು ಇದು ಮಾಡ್ಬೋದು. ಬೇಸ್ಡ್ ಆನ್ ಸೀನಿಯಾರಿಟಿ ಪ್ರಕಾರ ಅವರು ಲಭ್ಯತೆ ಆದ ಮೇಲೆ ಕೊಡ್ತಾರೆ. ಅರ್ಜಿ ಸಲ್ಲಿಸೋದಕ್ಕೆ ಏನು ಕಾಲಮಿತಿ ಇಲ್ಲ. ಇಲ್ಲ, ಹೋಬಳಿ ಕೇಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಲ್ಲಿ ತಾವು ಅರ್ಜಿ ಕೊಟ್ಟರೆ ತಮಗೆ ಹಳ್ಳಿಗೆ ಅಥವಾ ತಮ್ಮ ಇದಕ್ಕೆ ಹತ್ತಿರ ಇರುವಂಥ ಹೋಬಳಿಯ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಆ ವ್ಯಾಪ್ತಿಗೆ ತಮ್ಮ ಜಮೀನು ಬರೋದರಿಂದ ಅಲ್ಲಿ ನೀವು ಆ ಕಚೇರಿ ಭೇಟಿ ನೀಡಿ ಅರ್ಜಿ ಸಲ್ಲಿಸ್ಬೋದು. ಅಂದ್ರೆ ಈ ಅರ್ಜಿ ಸಲ್ಲಿಸುವಾಗ ಈ ರೈತರಿಗೆ ಕೊಡ್ತಕ್ಕಂಥದ್ದು ಜನರಲ್ ಮತ್ತೆ ಅದರ್ಸ್ ಇದೆಲ್ಲ ಅದಕ್ಕೆಲ್ಲಕ್ಕೂ ಸಬ್ಸಿಡಿ ಇದೆಯಾ ಸರ್? ಹಾ, ಎಲ್ಲ ಮಾಹಿತಿ ತಮಗೆ ಕೊಡ್ತಾರೆ. ಜನರಲ್ ರೈತರಿಗೆ ಇರ್ಬೋದು, ಮತ್ತೆ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಇರ್ಬೋದು, ಸಣ್ಣ ರೈತರಿಗೆ ಇರ್ಬೋದು, ಅದು ಎಲ್ಲರಿಗೂ ಯೋಜನೆಗಳು ಇದಾವೆ. ಅದಕ್ಕೆ ಸಹಾಯಧನನೂ ವೇರಿಯೇಷನ್ಸ್ ಇರ್ತದೆ, ಕೊಡ್ತಾರೆ. ತಾವು ಭೇಟಿ ಕೊಡಿ, ಮಾಹಿತಿ ಸಿಗುತ್ತೆ. ಸರಿ ಸರ್. ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ಹಲೋ ರೀ. ಹಾಂ, ಕೇಳಿ, ಹೆಸರೇಳಿ, ಎಲ್ಲಿಂದ? ನಮಸ್ಕಾರ ರೀ. ಬಾಳಕೋಟ ಜಿಲ್ಲೆ ಮುಗೋ ತಾಲೂಕು ರಂಗನ ಬೆಳಗಿರಿ. ನಮಸ್ಕಾರ, ಹೆಸರು? ನಮಸ್ಕಾರ, ಮಹಾದೇವಪ್ಪ. ಕೇಳಿ ಮಹಾದೇವ್ರೆ. ನಮಸ್ಕಾರ. ತಾವು ಕೊಡೋ ಸೂಚನೆ ಬಹಳ ಒಳ್ಳೇದಾಗಿತ್ತು. ಹ್ಮ್, ರೈತರಿಗೆ ಬಹಳ ಸಸಿ ಕೊಡ್ತಾ ಇದ್ರಲ್ಲ ಮಾಹಿತಿ ಎಲ್ಲ. ಆಯ್ತು, ನೀವು ಪ್ರಶ್ನೆ ಕೇಳಿ. ಪ್ರಶ್ನೆ ಹಂಗಿಲ್ಲ, ನಿಮ್ಗೆ ಕೊಡುವಂತ ಒಳ್ಳೆ ವಿಚಾರ ನಂಗೆ ಬಹಳ ಸಂತೋಷ ಆಯ್ತು, ಅದಕ್ಕೆ ಹಚ್ಚಿದ್ದೆ ನಾನು. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ತೆ ಸರ್. ನಮಸ್ಕಾರ, ಹೆಸರೇಳಿ, ಎಲ್ಲಿಂದ ಸರ್? ನಾವು ಮೈಸೂರಿಂದ ಮಾತಾಡೋ ಸರ್, ಲಕ್ಷ್ಮೀಪುರ ಗ್ರಾಮ, ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು ಕಸಬಹುಳಿ. ಹ್ಮ್, ಹೆಸರು? ವೆಂಕಟೇಶ್ ಅಂತ ಸರ್. ತಿಮ್ಮಪ್ಪ ಗೌಡರು ಮತ್ತೆ ಅಧಿಕಾರಿಗಳು ನಮಸ್ಕಾರ. ಜಗದೀಶ್ ಅವ್ರು, ಕೇಳಿ ಪ್ರಶ್ನೆನ. ಸರ್, ನಮ್ದು ಒಂದು ಏನಂದ್ರೆ ಒಂದು ಸಮಸ್ಯೆ, ಈ ಗಂಗಾ ಕಲ್ಯಾಣ ಯೋಜನೆ ಅಡಿ ನೀರಾವರಿ ಇದ್ ಮಾಡ್ತೀರ ಸರ್, ನಾವು ಜನರಲ್ ಬರ್ತೀವಿ. ಹ್ಮ್, ಎಸ್ ಸಿ ಎಸ್ ಟಿ ಅವರು ಸಾಮಾನ್ಯ ವರ್ಗದಲ್ಲಿ ನಾವು ಬಡವರು ಇದ್ದೀರ ಸರ್, 10 ಕ್ವಿಂಟೆ 20 ಕ್ವಿಂಟೆ, ನಮ್ಗೆ ಸರ್ ಇದ್ರ ಪರಿಹಾರ ಇದಿಲ್ಲ? ಈಗ ನೀವು ಆ ಗಂಗಾ ಕಲ್ಯಾಣ ಅಥವಾ ಬೋರ್ವೆಲ್ ಸಂಬಂಧ ನನ್ನ ಮಾಹಿತಿ ನೀವು ಕೃಷಿ ಇಲಾಖೆ ಕೇಳ್ತಾ ಇದ್ರೆ ದಯವಿಟ್ಟು ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ನೀವು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಬೇರೆ ಇಲಾಖೆಗಳು ಅಲ್ಲಿ ನೀವು ಕೇಳಿದಾಗ ನಿಮಗೆ ಉತ್ತರ ಸಿಗುತ್ತದೆ. ಸರ್, ನಾವು ಜನರಲ್ ಅಲ್ಲಿ 10 ಕ್ವಿಂಟೆ 20 ಕ್ವಿಂಟೆ ಇರೋರು ಬಡ ರೈತರು ಇದ್ದೀವಿ ಸರ್. ಅಲ್ಲ, ಪ್ರಶ್ನೆ ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆ. ಆದ್ರೆ ನಮ್ದು ಇವತ್ತು ಆ ವಿಷಯ ಇಲ್ಲ, ಇದು ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿಗೆ ಸಂಬಂಧಪಟ್ಟ ಪ್ರಶ್ನೆ ಯಾವ್ದಿದ್ರು ಕೇಳ್ಬಹುದು ತಾವು. ಮುಂದಿನ ಕಾರ್ಯಕ್ರಮ ಮಾಡ್ತೀರ ಸರ್ ತಿಮ್ಮಪ್ಪ ಕೊಡ್ರೆ? ಮಾಡ್ತೇವೆ, ಮುಂದೆ ನೋಡೋಣ. ಓಕೆ ಸರ್, ಅವಾಗಲೇ ಫೋನ್ ಮಾಡ್ತೀನಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಕೃಷಿ ಯಾಂತ್ರೀಕರಣ ಮತ್ತು ಈ ಒಂದು ಸೂಕ್ಷ್ಮ ನೀರಾವರಿ ಘಟಕದ ಬಗ್ಗೆ ನಾವು ಮಾಹಿತಿಯನ್ನು ಕೇಳ್ತಾ ಇದ್ದೇವೆ ಸರ್. ಈಗ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನು ಸರ್ ಅದು? ಈಗ ಸೂಕ್ಷ್ಮ ನೀರಾವರಿ ಇತ್ತೀಚಿನ ದಿನಗಳಲ್ಲಿ ನಮಗೆ ನೀರಿನ ಅಭಾವ ಬಹಳಷ್ಟಿದೆ. ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ತೆ. ನಮಸ್ಕಾರ, ಹೆಸರೇಳಿ, ಎಲ್ಲಿಂದ? ಸರ್, ನಾನು ಹೊನ್ನೂರಲ್ಲಿ ಅಂತ, ಹನುಮಂತಾಪುರ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ. ಕೇಳಿ ಪ್ರಶ್ನೆ. ಸರ್, ಇವು ಔಷಧಿ ಹೊಡೆಯೋ ಕ್ಯಾನ್ಗಳು ಮೊದಲು ಬರ್ತಿದ್ವು, ಇತ್ತೀಚೆಗೆ ಬರ್ತಾ ಇಲ್ಲಲ್ಲ ಸರ್? ತಾವು ಸ್ಪ್ರೇಯರ್ಸ್ ಹೇಳ್ತಾ ಇದ್ರಿ ತಾನೆ? ಅದು ಮೊದಲು ಏನಾಗ್ತಿತ್ತು, ಈ ನ್ಯಾಪ್ಸೆಕ್ ಸ್ಪ್ರೇಯರ್ಸ್ ಅಂತ ಇರ್ತಿದ್ದು, ಈಗ ಅದು ಬಿಟ್ಟು ನಾವು ಸಿಂಪರಣೆ ಅಂದ್ರೆ ಈ ಕೀಟನಾಶಕ ಸಿಂಪರಣೆ ಘಟಕಗಳನ್ನು ಏನು ಸಬ್ಸಿಡಿದಲ್ಲಿ ಕೊಡ್ತಾ ಇದೀವಿ, ಅದಕ್ಕಿಂತ ಚೆನ್ನಾಗಿರೋದು ಈಗ ಹೊಂಡಾ ಸ್ಪ್ರೇಯರ್ಸ್ ಬೇರೆ ಬೇರೆ ಸ್ಪ್ರೇಯರ್ಸ್ ಇದಾವೆ. ತಾವು ಅಂದ್ರೆ ಅದೇ ಚಾರ್ಜರ್ ಬ್ಯಾಟ್ರಿ ಸ್ಪ್ರೇಯರ್ಸ್ ಕೊಡ್ತಾ ಇಲ್ಲ ನಾವು. ಇಲ್ಲ, ನೀವು ಹೇಳ್ದಂಗೆ ಬ್ಯಾಟ್ರಿ ಸ್ಪ್ರೇಯರ್ಸ್ ಇಲಾಖೆ ನಾವು ಕೊಡ್ತಾ ಇಲ್ಲ, ಅದು ರದ್ದು ಮಾಡಿದೀವಿ, ಬ್ಯಾಟ್ರಿ ಸ್ಪ್ರೇಯರ್ಸ್ ಕೊಡ್ತಾ ಇಲ್ಲ. ಅದು ಬಿಟ್ಟು ಬೇರೆ ತರಹದ ಒಂದು ಕೀಟನಾಶಕ ಸಿಂಪರಣ ಒಂದು ಘಟಕಗಳನ್ನು ನಾವು ಕೊಡ್ತಾ ಇದೀವಿ ಸಹಾಯಧನದಲ್ಲಿ ಇಲಾಖೆಯಲ್ಲಿ. ತಾವು ಅಲ್ಲಿ ಹೋಗಿ ವಿಚಾರಣೆ ಮಾಡ್ಬೋದು, ಬೇರೆ ಬೇರೆ ತರದ ಇದಾವೆ, ಅಡ್ವಾನ್ಸ್ಡ್ ಅಂದ್ರೆ ಸುಧಾರಿತ ಸಿಂಪರಣ ಮಷಿನ್ಸ್ ಗಳನ್ನು ನಾವು ಕೊಡ್ತಾ ಇದೀವಿ. ಇಲ್ಲ, ಅದು ಇಲ್ಲ, ಅದು ಇಲ್ಲ, ಅದು ತಾವು ಪಶು ಸಂಗೋಪನಾ ಇಲಾಖೆಗೆ ಕೇಳಿದಾಗ ಸಹಾಯಧನ ಅಲ್ಲಿ ಸಿಗಬಹುದು, ತಾವು ಅಲ್ಲಿ ವಿಚಾರಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಕೇಳುಗರೆ, ಇಲ್ಲಿವರೆಗೆ ಹಲೋ ಕೃಷಿ ರಂಗ ಕೃಷಿ ಇಲಾಖೆ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೇಳಿದ್ರಿ. ಅನೇಕ ಕೇಳುಗರು ಕರೆ ಮಾಡಿ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಂಡ್ರು. ಹಲೋ ಕೃಷಿ ರಂಗ ಇವತ್ತಿನ ಕೃಷಿ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಇದು ನಮ್ಮ ಕಾರ್ಯಕ್ರಮದ ವಿಷಯವಾಗಿತ್ತು. ಕೃಷಿ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಶ್ರೀ ಶಿವಕುಮಾರ್ ಅವರು ಆಗಮಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ಥರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕೇಳುಗರಿಗೂ ಇನ್ನೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೆ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಇದುವರೆಗೆ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಳಗದ ಪ್ರಶ್ನೆಗಳಿಗೆ ಕೃಷಿ ಯಾಂತ್ರೀಕರಣ ಹಾಗೂ ಸೂಕ್ಷ್ಮ ನೀರಾವರಿ ಈ ವಿಷಯ ಕುರಿತಂತೆ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಶಿವಕುಮಾರ್ ಅವರು. ಹಲೋ, ಆಕಾಶವಾಣಿ.

ಕೃಷಿಕನ ಜಗಕ್ಕೆ ನಿಜ ತಂದೆ ತಾಯಿ ಪೋಷಕನು ಇಳೆಗೂ ಬೆಳಗೂ ವಿಷವ ಬೆರೆಸಿದರೆ ಇಳೆಗೂ ಬೆಳಗೂ ವಿಷವ ಬೆರೆಸಿದರೆ ನೇಗಿಲ ಯೋಗಿಗೆ ಎಲ್ಲಿ ಬೆಲೆ ನೇಗಿಲ ಯೋಗಿಗೆ ಎಲ್ಲಿ ಬೆಲೆ ನೇಗಿಲ ಯೋಗಿಗೆ ಎಲ್ಲಿ ಬೆಲೆ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊಣ್ಣು ಕುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ ಕುತ್ತು ತರಬೇಡಿ ವಿಷವಿಕ್ಕಿ ಕುತ್ತು ತರಬೇಡಿ ವಿಷವಿಕ್ಕಿ ಓ ಹೊಲದ ಗುಡಿಯೊಳ್ ಹಚ್ಚಿರಣ್ಣ ದ್ವಿದಳ ದೀಪ ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ ಕಾಳು ಕಾಳು ದ್ವಿದಳ ಕಾಳು ಜೀವಶಕ್ತಿಗೆ ಬೆಂದ ಕಾಳು ಹೆಸರ ತಂತು ಬೆಂಗಳೂರಿಗೆ ಹೊಲದ ಗುಡಿಯೊಳ್ ಹಚ್ಚಿರಣ್ಣ ದ್ವಿದಳ ದೀಪ ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ ಮೊಳಕೆ ಕಾಳು ಜೀವಿಗಳಿಗೆ ಅಮೃತಾನ್ನವು ಇಳೆಗೆ ಬೇಕು ಬೇರು ಸೊಪ್ಪು ಫಲವತ್ತಾಗಲು ಪ್ರಾಣಿ ಪಕ್ಷಿ ಜೀವಕ್ಕೆಲ್ಲ ಬಲವ ತುಂಬಲು ಬೆಳಕಿನೆಡೆಗೆ ಸಾಗಿ ಬರಲು ಪ್ರಾಣ ತೈಲವು ಹೊಲದ ಗುಡಿಯೊಳ ಹಚ್ಚಿರಣ್ಣ ದ್ವಿದಳ ದೀಪ ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ ತಿನ್ನಬೇಕು ಮುಷ್ಟಿ ಬಗೆಯ ಕಾಳು ಪೌಷ್ಟಿಕಾಂಶಕ್ಕೆಲ್ಲಿ ಕೊರತೆ ನೀನೇ ಹೇಳು ಭಕ್ಷ್ಯ ಭೋಜ್ಯಗಳಿಗೆ ಕಾಳು ಬೇಳೆಬೇಕು ಅಚ್ಚುಮೆಚ್ಚು ಜಗದ ಜನಕ್ಕೆ ಮೈಸೂರ್ ಪಾಕು ಹೊಲದ ಗುಡಿಯೊಳ್ ಹಚ್ಚಿರಣ್ಣ ದ್ವಿದಳ ದೀಪ ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ ಹೊಲದ ಗುಡಿಯೊಳ್ ಹಚ್ಚಿರಣ್ಣ ದ್ವಿದಳ ದೀಪ ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ ಒನ್ ಟೂ ಕೃಷಿ ಎಂದರೆ ಬರೀ ಕೃಷಿಯಲ್ಲ ಕೃಷಿ ಸಂಸ್ಕೃತಿಯ ಹುಟ್ಟು ಜಗವ ಪೊರೆಯುತ್ತಿದೆ ದಿನ ದಿನವೂ ಅನ್ನಾಹಾರಗಳ ಕೊಟ್ಟು ಕೃಷಿ ಎಂದರೆ ಬರೀ ಕೃಷಿಯಲ್ಲ ಕೃಷಿ ಸಂಸ್ಕೃತಿಯ ಹುಟ್ಟು ಜಗವ ಪೊರೆಯುತ್ತಿದೆ ದಿನ ದಿನವೂ ಅನ್ನಾಹಾರಗಳ ಕೊಟ್ಟು ನಮಗೆ ಅನ್ನಾಹಾರಗಳ ಕೊಟ್ಟು ಈ ಮಣ್ಣಿಗೆ ನಾವು ಒಡೆಯರಲ್ಲ ಬರೀ ಗೇಣಿದಾರರಷ್ಟೇ ಈ ಮಣ್ಣಿಗೆ ನಾವು ಒಡೆಯರಲ್ಲ ಬರೀ ಗೇಣಿದಾರರಷ್ಟೇ ಈ ನಿಜವ ಮರೆಯದೆ ಕೃಷಿಯ ಮಾಡು ಈ ನಿಜವ ಮರೆಯದೆ ಕೃಷಿಯ ಮಾಡು ವಿಷವಿಕ್ಕದೆ ಇಳೆ ಬೆಳಗ್ಗೆ ವಿಷವಿಕ್ಕದೆ ಇಳೆ ಬೆಳಗ್ಗೆ ವಿಷವಿಕ್ಕದೆ ಇಳೆ ಬೆಳಗ್ಗೆ ಅಮೃತ ಸಮಾನ ಆಹಾರ ಬೆಳೆಗೆ ಸಾವಯವ ಗೊಬ್ಬರ ಮೂಲಾಧಾರ. ಹಸು ಎಮ್ಮೆ ಆಡು ಕುರಿಗಳು ಬೇಸಾಯಕ್ಕೆ ಜೊತೆಗಾರ, ಇಲ್ಲವೆಂದರೆ ಇಳೆಗೂ ಬೆಳೆಗೂ ಎಲ್ಲಿದೆ ಜೀವಸಾರ, ಎಲ್ಲಿದೆ ಜೀವಸಾರ, ಎಲ್ಲಿದೆ ಜೀವಸಾರ. ಗತಕಾಲದಿಂದಲೂ ಉಳಿಸಿಕೊಟ್ಟಿ ಹರು ಬಂಗಾರದಂತಹ ಮಣ್ಣ, ಗತಕಾಲದಿಂದಲೂ ಉಳಿಸಿಕೊಟ್ಟಿ ಹರು ಬಂಗಾರದಂತಹ ಮಣ್ಣ, ಭವಿಷ್ಯ ಕಾಲಕ್ಕೂ ಉಳಿಸಿಕೊಡಬೇಕು. ಭವಿಷ್ಯ ಕಾಲಕ್ಕೂ ಉಳಿಸಿಕೊಡಬೇಕು ತಿಳಿ.